ಕಾಯಿಪಲ್ಲೆ ಯಾವ್ಯಾವ ಸೀಸನ್ಗೆ ಏನೇನು ಬೆಳೀತಾ ಇದ್ದೀರಿ ಮತ್ತು ಅವುಗಳನ್ನು ಮಾರಾಟ ಎಲ್ಲೆಲ್ಲಿ ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಿ? ಸರ್ ಬೇಸಿಗೆಗಾಲದಲ್ಲಿ ನಾವು ಕೊತ್ತಂಬರಿ ಹಾಕಿ ಸರ್, ನಮ್ಮ ಹಿಂದಕ್ಕೆ ನಮ್ಮ ಫಾದರ್ ಕೊತ್ತಂಬರಿಯೊಳಗೆ ಎಲ್ಲ ಇದ್ರ ಕಡೆ ಅವಾರ್ಡ್ ಆಯ್ತು ಸರ್ ನಮ್ದು, ಅದಕ್ಕೆ ಬೇಸಿಗೆಗಾಲದಲ್ಲಿ ಕೊತ್ತಂಬರಿ ಸರ. ಈಗ ಟೊಮೊಟೊ ರೀ, ಬದನೆಕಾಯಿ, ಮೆಣಸಿನಕಾಯಿ ಸರ, ಅಂತರ್ ಬೇಸಾಯ ಸರ್ ನಮ್ದು. ಹೀರೆಕಾಯಿ ಟೊಮೊಟೊ ಮಳಗದಲ್ಲಿ ಅಂತರ ಮೇಕ್ ಕಟ್ತಾರೆ ಸರ್, ಅದು ಎಲ್ಲ ಮಲ್ಚಿಂಗ್ ಮಾಡಿದ್ರೆ ಸರ್, ಡ್ರಿಪ್ ಮಲ್ಚಿ ಮುಖಾಂತರ ಇದು ಮಾಡಿದೆ ಸರ್. ನಮ್ಮ ಮಾರ್ಕೆಟಿಂಗ್ ಸರ್ ಇಲ್ಲೇ ಬಸವನ ಬಗಡಿ ಸರ್, ಸಿಂಪಾಗಿ ಸರ್, ನಮ್ಗೆ ಇಲ್ಲೇ ಐತೆ ಸರ್ ಬಸವನ ಬಗಡಿ ಸರ್. ನಿಮ್ಗೆ ಯಾರ್ಯಾರು ಸಹಾಯ ಮಾಡ್ತಾ ಇದಾರೆ ನಿಮ್ಮ ಕೃಷಿ ಒಳಗೆ? ನಮ್ಮ ಆತ್ಮದಿಂದ ಸರ್, ನಮ್ಮ ಪಟ್ಟಣ ಸಿಟಿ ಸರ್ ರೀ, ಎಲ್ಲ ನಮ್ಗೆ ಅವಾರ್ಡ್ ಇದೆ ಸರ್, ತಾಲೂಕು ಅವಾರ್ಡ್ ಕೊಡಿ ಸರ್ ನಮ್ಮ ಫಾದರ್ ರೀ, ಆತ್ಮಾಲ್ಕೇನ್ ಸರ್. ಮತ್ತು ಸೋಲಾರ್ ಟ್ರ್ಯಾಪ್ ಕೊಡಿ ಸರ್, ಎರೆಹುಳ ಗೊಬ್ಬರ ಸರ್ ತಟ್ಟೇರಿ, ಕೃಷಿ ಹೊಂಡರಿ ಸರ್, ಆತ್ಮ ಇಲಾಖೆಯಿಂದ ನಮ್ಗೆಲ್ಲ ಸಲಹೆ ಸರ್. ಈಗ ನೋಡ್ರಿ, ತಾವು ಕಾಯಿಪಲ್ಲೆ ಬೆಳೀತಾ ಇದ್ದೀರಿ, ಈ ಸಸಿಗಳನ್ನ ನೀವೇ ಮಾಡ್ತಾ ಇದ್ದೀರೋ ಅಥವಾ ಎಲ್ಲಿಂದ ತರ್ತಾ ಇದ್ದೀರೋ? ಯಾವ್ಯಾವ ವೆರೈಟಿ ಅಂದ್ರೆ ಯಾವ್ಯಾವ ತಳಿಗಳು ನೀವು ಬೆಳೀತಾ ಇದ್ದೀರಿ? ಸರ್ ನಾವಿಲ್ಲಿ ನಮ್ಮಲ್ಲಿ ಇದಕ್ಕೆ ಬಿಜಾಪುರ ಸೊಲ್ಲಾಪುರ ಒಳಗೆ ಸರ್ ಅಲ್ಲಿ ನರ್ಸರಿ ಇದೆ ಅಲ್ರಿ, ಅಲ್ಲಿ ತೊಗೊಂಬರ್ದು ಸರ್. ನಾವು ಈಗ ಟೊಮೊಟೊ ಸರ್ 440 ಸರ್, ಮತ್ತು ಬದನೆಕಾಯಿ ಸೂಪರ್ ಮಾರ್ಕೆಟ್ 10 ರೀ, ಸೀತಾರ ಮೆಣಸಿನ್ಕಾಯಿ ಸರ್ ಇವೆಲ್ಲ ಮಾಡ್ತೀವಿ ಸರ್. ಅಂಕುರ್ ಹಿರಿಯಕಾಯಿ ರೀ, ಅಂಕುರ್ ಹಗಲ್ಕಾಯಿ ಸರ್, ಇವೆಲ್ಲ ಇದು ಮಾಡಿ ಸರ್. ಅಂದ್ರೆ ಎಲ್ಲ ಪ್ರೈವೇಟ್ ಕಂಪನಿದು ನೀವು ಹೈಬ್ರಿಡ್ಸ್ ಬೆಳೀತಾ ಇದ್ದೀರಿ? ಹಾಂ ಸರ್, ಹೈಬ್ರಿಡ್ಸ್. ಇಳುವರಿ ಅದೆಲ್ಲ ಹೆಂಗ್ ಬರ್ತದೆ? ಈಗ ಟೊಮ್ಯಾಟೊ ಇಳುವರಿ ಎಷ್ಟು ಬರ್ತದೆ? ಒಂದು ಎಕರೆಗೆ ಒಂದು ಲೆಕ್ಕ ಹಾಕಿದ್ರೆ ಎಷ್ಟು ಇರ್ಬೋದು ಅಂತೀರಿ ಹಿಂಗೆಲ್ಲ ಬೆಳೆಗಳ ಇಳುವರಿ? ಸರ್ ಇಳುವರಿ ಚಲೋ ಬರ್ತಾರ, ಅಂತರ್ ಬೇಸಾಯ ಮಾಡ್ತೇವೆ ಸರ್, ಇಳುವರಿ ಚಲೋ ಅನಿಸುತ್ತೆ ನಮಗೆ. ಮೊದಲು ನೆಲದ ಮ್ಯಾಗೆ ಮಾಡ್ತೇವೆ ಸರ್, ಈಗ ಅಂತರ್ ಬೇಸಾಯ ಚಲೋ ಮುಖ ಸರ್. ಅಂದ್ರೆ ನೀವು ಪೆಂಡಲ್ ಹಾಕಿ ಮಾಡ್ತಾ ಇದ್ರಿ? ಹಾಂ ಸರ್, ಪೆಂಡಲ್ ಹಾಕಿ ಮಾಡ್ತೇವೆ ಸರ್ ಅಂತರ್ ಬೇಸಾಯ. ಇದನ್ನೆಲ್ಲ ಹೆಂಗೆ ನೀವು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ? ಆಳುಗಳು ಬೇಕಾಗ್ತಾವ ಇದು, ಮತ್ತು ಇದಕ್ಕೆಲ್ಲ ಕೌಶಲ್ಯ ಬೇಕು ಒಂದು ಸ್ವಲ್ಪ, ಅದನ್ನು ಹೆಂಗೆ ನೀವು ನಿರ್ವಹಣೆ ಮಾಡ್ತಾ ಇದ್ರಿ? ಸರ್ ಆಳುಗಳಿಗೆ ಇಬ್ಬರೇ ಬರ್ತದೆ ಸರ್, ಆಳುಗಳು ನಮ್ಮಲ್ಲಿ ಡೈಲಿ ಇಬ್ಬರು ಆಳು ಬರ್ತದೆ ಸರ್. ನಮ್ಮ ಮನೆಯಲ್ಲಿ ಇಬ್ಬರು ಇದಾರೆ, ನಮ್ಮ ತಾಯಿಯವರು ಇಬ್ಬರೇ, ಇಲ್ಲಿ ನಾವು ಇದು ಮಾಡ್ತಾರೆ ಸರ್. ಅವ್ರು ಮಾಡ್ತಾರೆ ನಿಮ್ಮ ಕೆಲಸ? ಹಾಂ, ನಮ್ಮ ತಾಯಿಯವರೆಲ್ಲ ಅವರೇ ಮಾಡ್ತಾರೆ ಸರ್. ಈಗ ಇವೆಲ್ಲ ಮಾಡಬೇಕು ಅಂತಂದ್ರೆ ಸ್ವಲ್ಪ ನಿಮಗೆ ಹಿಂದಿಂದ ಒಂದು ಸ್ವಲ್ಪ ಜ್ಞಾನ ಕೂಡ ಬೇಕಾಗ್ತದೆ, ಮತ್ತು ಟ್ರೈನಿಂಗ್ ಆಗಿರಬೇಕಾಗ್ತದೆ. ಅಂದರೆ ಯಾವುದು ಯಾವ ರೀತಿ ನಾವು ವೈಜ್ಞಾನಿಕವಾಗಿ ಬೆಳಿಬೇಕು, ಯಾವ ಟೈಮಿಗೆ ನಾವು ನೀರು ಕೊಡಬೇಕು, ಯಾವ ಟೈಮಿಗೆ ನಾವು ಗೊಬ್ಬರ ಕೊಡಬೇಕು, ಯಾವ ಟೈಮಿಗೆ ನಾವು ಯಾವ್ಯಾವ ಕೀಟ ಬಂದರೆ ಯಾವ ಔಷಧಿಯನ್ನು ಹೊಡಿಬೇಕು, ಇವೆಲ್ಲ ಒಂದು ಸ್ವಲ್ಪ ನಾವು ವಿಚಾರ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಇಂಥ ಒಂದು ಶಿಕ್ಷಣವನ್ನು ನೀವು ಎಲ್ಲಿ ಪಡ್ಕೊಂಡಿದ್ದೀರಿ? ಏನು ತಂದೆಯವರು ಹೇಳಿದ್ರು ಅಥವಾ ಬೇರೆ ಅಧಿಕಾರಿಗಳು ವಿಜ್ಞಾನಿಗಳು ಅವ್ರ ಜೊತೆ ಸಂಪರ್ಕ ಅದ ನಿಮಗೆ? ಸರ್, ನಮ್ಮ ತಂದೆಯವರು ಕೂಡ ಮೊದಲು ಮಾಡಿದ್ರೆ ಅವರಿಂದ ಮಾಹಿತಿ ಇದೆ ನಮ್ಗೆ. ಅಲ್ಲೆಲ್ಲ ಮತ್ತೆ ಕೃಷಿ ಮೇಳ ಇದೆ ಸರ್, ಇಲ್ಲಿ ಕೃಷಿ ಇಲಾಖೆ ಒಳಗೆ ಎಲ್ಲ ಪ್ರೋಗ್ರಾಮ್ ಮಾಡಿದ್ರಿ, ಅಲ್ಲೆಲ್ಲ ಹೋಗಿ ನಮ್ಮ ಮಾಹಿತಿ ತಗೊಂಡ್ ಸರ್. ಅಂದ್ರೆ ನೀವು ಸಂಪರ್ಕದೊಳಗೆ ಇದ್ದೀರಿ? ಹಾಂ, ಸಂಪರ್ಕ ಇದೆ ಸರ್. ಈಗ ಇಳುವರಿ ಬಂತು, ಟೊಮ್ಯಾಟೋದು, ಬದ್ನೆಕಾಯಿ ಇಳುವರಿ ಬಂತು, ಹೀರಿಕಾಯಿ ಬಂತು, ಇವನ್ನೆಲ್ಲ ನೀವು ಯಾವ ರೀತಿ ಮಾರಾಟಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ರಿ? ನೀವು ಇಲ್ಲೇ ಬಾಗೇವಾಡಿಗೆ ಹೋಗಿ ಮಾರಾಟ ಮಾಡ್ತೀವಿ ಅಂತೀರಿ, ಯಾರು ಹೋಗಿ ಮಾರಾಟ ಮಾಡಿ ಬರ್ತಾರೆ ಅವನು? ಸರ್, ಬಾಗೇವಾಡಿಗೆ ಇಲ್ಲೇ ಸಮೀಪಕ್ಕೆ ನಾನೇ ಹೋಗ್ತೀನಿ ಸರ್. ಡೈಲಿ ಮುಂಜಾನೆ 4 ಗಂಟೆಗೆ ಹೋಗಿ ಸರ್, 4 ಗಂಟೆ 6 ಗಂಟೆ ಮಾರ್ಕೆಟಿಂಗ್ ಸರ್, ಡೈಲಿ ನಾನೇ ಹೋಗ್ತೀನಿ ಸರ್. ಅದು ಎಷ್ಟು ತನಕ ಅಲ್ಲೇ ಇರ್ತೀರಿ ಮತ್ತೆ ನೀವು ಮಾರಾಟ ಮಾಡೋದಕ್ಕೆ? 2 ತಾಸು ಅಲ್ಲೇ ಇರ್ತೀನಿ ಸರ್, 4 ಗಂಟೆ ಹೋಗಿ ನೆಶಿನ ಅವ್ರಿ, 6 ಗಂಟೆ ತನ ಸರ್. ಏನು ನೀವು ಅಲ್ಲಿ ಕೂತು ಮಾರಾಟ ಮಾಡುವಂತ ವ್ಯವಸ್ಥೆ ಇದಾನೋ, ಏನು ಹೋಲ್ಸೇಲ್ ಮಾರಾಟ ಮಾಡಿ ಬಂದ್ಬಿಡ್ತೀರಿ? ಹೋಲ್ಸೇಲ್ ರೇಟ್ ಒಳಗೆ ಕೊಡ್ತೇವೆ ಸರ್. ಏನೇನು ರೇಟ್ ಬರ್ತಿರ್ತಾವ ನಿಮಗೆ? ಯಾವ ರೀತಿ ಒಂದು ಬುಟ್ಟಿ ಅಂತ ಇರ್ತದನೋ ಅಥವಾ ಒಂದು ಟ್ರೇ ಇರ್ತದ, ಅದ್ರೊಳಗೆ ಎಷ್ಟು ಇರ್ತಾವ ಒಂದು ಟ್ರೇ ಒಳಗೆ? ಟ್ರೇ 20 ಕೆಜಿ ಇದೆ ಸರ್, ಟೊಮೊಟೊ 20 ಕೆಜಿ ರೀ, ಬದನೆಕಾಯಿ 18 ಕೆಜಿ ರೀ, ಹೀರೆಕಾಯಿ 12 ಕೆಜಿ ರೀ, ಇದ್ರಾಗ ಸರ್. ಏನೇನು ರೇಟ್ ಹೆಂಗೆ ಬರ್ತಿರ್ತಾವ? ದಿವಸ ಬದಲಾವಣೆ ಆಗ್ತಾ ಇರ್ತದೆ, ಹೆಚ್ಚಿಗೆ ಎಷ್ಟು ಬರ್ತದೆ, ಹೆಚ್ಚಿಗೆ ಅಂತಂದ್ರೆ ಎಷ್ಟು ನೀವು ತೊಗೊಂಡಿರಿ, ಕಡಿಮೆ ಅಂತಂದ್ರೆ ಎಷ್ಟು ತೊಗೊಂಡಿರಿ? ಸರ್, ಈ ಕಡಿಮೆ ಅಂತೂ 100 ರೂಪಾಯಿ ಟೊಮೊಟೊ ಮರ ಸರ್, ಜಾಸ್ತಿ 13 ಮರ ರೀ. ಬದನೆಕಾಯಿ ಸದ್ಯ 200 ಮರತಾವ್ರಿ, ಈಗ 2400 ಇಡ್ತೀನಿ ಬದನೆಕಾಯಿ, ಒಂದು ಎಕರೆ ಮಾಡಿದ್ದೆ ಸರ್, 6 ಲಕ್ಷ ಐತೆ ಸರ್. ಈ ಕಾಯಿಪಲ್ಲೆ ಬೆಳೆಯೋದು ನಿಮಗೆ ಚಲೋ ಅನಿಸದ? ಹಾಂ ಸರ್, ಚಲೋ ಅನಿಸ ಸರ್. ಈಗ ನೀವು ಏನು ಇದ್ರ ಮೇಲೆ ಖರ್ಚು ಮಾಡ್ತಾ ಇದ್ರಿ, ಈ ಖರ್ಚಿಗೂ ಮತ್ತೆ ನಿಮಗೆ ಬರ್ತಾ ಇರುವಂತಹ ಆದಾಯಕ್ಕೂ ಬಹಳಷ್ಟು ವ್ಯತ್ಯಾಸ ಅದ ಅಂತೀರಿ? ಹಾಂ, ವ್ಯತ್ಯಾಸ ಐತೆ ಸರ್. ಒಂದು ಎಕರೆಗೆ ನಿಮಗೆ ಎಷ್ಟು ಖರ್ಚು ಮಾಡ್ತೀರಿ, ಎಷ್ಟು ನಿಮಗೆ ಆದಾಯ ಬರ್ತದೆ ಒಂದು ಸಲ ಸರ್ ಹೇಳ್ರಿ? ಒಂದು ಎಕರೆಗೆ 50 ಸಾವಿರ ಖರ್ಚು ಮಾಡಿ ಸರ್, ಸ್ವಲ್ಪ ರೇಟ್ ಜಾಸ್ತಿ ಇತ್ತಂದ್ರೆ 4-5 ಲಕ್ಷ ಆಗ್ಬೋದು ಒಂದು ಎಕರೆ. ಅಂದಾಜು ಸರ್, ಒಂದು 4 ಎಕರೆ ನೀವು ಇದು ಮಾಡ್ತಾ ಇದ್ದೀರಿ, ಕಾಯಿಪಲ್ಲೆ ಬೆಳೀತಾ ಇದ್ದೀರಿ, 4 ಎಕರೆದಿಂದ ನಿಮಗೆ ಒಂದು 15 ಲಕ್ಷ ತನಕ ಬರ್ತದೆ ಒಂದು ವರ್ಷಕ್ಕೆ? ಈ ಸರ 9 ಲಕ್ಷ ಆಗಿದೆ ಸರ್, ಈ ವರ್ಷ ಅಂದಾಜು 9 ಲಕ್ಷ ಆಗಿದೆ ಸರ್, 4 ಎಕರೆ. ಗರಿಷ್ಠ ಎಷ್ಟು ತೊಗೊಂಡಿರಿ ನೀವು? ಮ್ಯಾಕ್ಸಿಮಮ್ ಇದೇ ಸಲ ಸರ್, ತೊಗೊಂಡು ಇದೇ ಸಲ ರೀ, ಮೊದಲಿಂದ ನಮಗೆ ರೇಟ್ ಯಾವಾಗೂ ಸಿಕ್ಕಿಲ್ಲ ಸರ್, ಈ ಸಲ ಬದನೆಕಾಯಿ ಸ್ವಲ್ಪ ಕೈ ಹಿಡಿತೀನಿ, ಅದಕ್ಕೆ ಜಾಸ್ತಿ ಆಯ್ತು ಸರ್. ಅದಲ್ಲ 9 ಲಕ್ಷ ತೊಗೊಂಡಿರಿ? 9 ಲಕ್ಷ ಆಯ್ತು ಸರ್. ಇವತ್ತು ಅಂದ್ರೆ ಎಲ್ಲ ತೆಗೆದು ಉಳಿದಂತಹದ್ದು ಏನು ಎಲ್ಲ ಕೂಡ ಬಂದಿದ್ದು ನಿಮ್ಗೆ 9 ಲಕ್ಷ ಎಲ್ಲ ಕೂಡ ಸರ್, ಖರ್ಚು 1 ಲಕ್ಷ ಆಗಿದೆ ಸರ್, 8 ಲಕ್ಷ ಉಳಿದ್ರು ಸರ್. ಈಗ ನೀವೇನು ಮಾಡ್ತಾ ಇದ್ದೀರಿ, ಕಾಯಿಪಲ್ಲೆ ಬೆಳೀತಾ ಇದ್ದೀರಿ, ಇದನ್ನೇ ಕಂಟಿನ್ಯೂ ಮಾಡ್ಬೇಕಂತೀರೋ ಅಥವಾ ಬೇರೆ ಬೆಳೆಗಳನ್ನ ಸಹಿತ ನಾವು ಇಲ್ಲ ಬೇರೆ ಬೆಳೆ ಪ್ರಯೋಗ ಮಾಡೋಣ ಅಂತ ಹೇಳಿ ವಿಚಾರದನ? ಇಲ್ಲ ಸರ್, ಇದೇ ತರಕಾರಿನೇ ಕಂಟಿನ್ಯೂ ಮಾಡ್ಬೇಕಂತ ಆಸೆ ಇದೆ ಸರ್. ಹೆಚ್ಚು ಹೆಚ್ಚು ಅಂತರ್ ಬೇಸಾಯ ಮಾಡ್ಕೊಂಡ್ ಮುಖಾಂತರ ಪೂರ್ತಿ ಸಾವಯವ ಮುಖಾಂತರ ಮಾಡ್ಬೇಕಂತ ಆಸೆ ಇದೆ ಸರ್. ಈ ಸಾವಯವ ಅಂತಂದ್ರೆ ನೀವು ಏನು ಗೊಬ್ಬರ ಯಾವ್ಯಾವ್ದು ಉಪಯೋಗ ಮಾಡಕತ್ತೀರಿ ಈಗ? ಎರೆಹುಳ ತೊಟ್ಟಿ ಸರ್, ಬಯೋಡೀಸ್ ಮಾಡತ್ತೀರಿ ಸರ್, ಇವೆಲ್ಲ ಇದು ಮಾಡೋದು ಸರ್. ಎರೆಗೊಬ್ಬರ ನೀವೇ ಮಾಡ್ತೀರಾ ಇನ್ನು ತಗೊಂಡ್ ಬರ್ತೀರಾ? ಇಲ್ಲ ಸರ್, ನಾವು ಮಾಡೋದು ಸರ್, ಎರೆಹುಳ ತೊಟ್ಟಿ ಸರ್ ನಾವೇ ಮಾಡ್ತೀವಿ ಸರ್. ಹೌದಾ? ಹ್ಞೂ ಸರ್. ಮತ್ತೆ ನೀರಿನ ವ್ಯವಸ್ಥೆ ಹೆಂಗದ ನಿಮ್ಮಲ್ಲಿ? ನೀರು ಐತೆ ಸರ್, ಎರಡು ಬೋರ್ವೆಲ್ ಸರ್, ಹೊಂಡಕ್ಕೆ ಸ್ಟಾಕ್ ಮಾಡ್ತಾರೆ ಸರ್, ಹೊಂಡದ ಮುಖಾಂತರ ಪೈಪ್ ಲೈನ್ ಮುಖಾಂತರ ಮಾಡ್ತಾರೆ ಸರ್. ನೀರು ಸಾಕಷ್ಟು ಆಗ್ತಾ ಹೋಗ್ತೀರಿ? ನೀರು ಸರ್, 3 ಇಂಚ್ ನೀರು ಇದೆ ಸರ್. ವರ್ಷ ಪೂರ್ತಿ ನೀರಿಗೆ ಏನು ತೊಂದರೆ ಇಲ್ಲ ನಿಮಗೆ? ಇಲ್ಲ ಸರ್, ಬೇಸಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಸರ್, ಮಳೆಗಾಲ ಅಂತ ಇದು ಇಲ್ಲ ಸರ್. ಶಂಕರ್ ಅವರೇ, ಈಗ ನೀರು ಬಹಳ ಮುಖ್ಯವಾದಂತಹದ್ದು ನಮಗೆ. ಈ ಬೋರ್ವೆಲ್ಲು ನೀವು ಹೇಳದಂಗೆ ಬೇಸಿಗೆ ಒಳಗೆ ಕಡಿಮೆ ಆಗಿಬಿಡ್ತದೆ, ಮಳೆ ನೀರನ್ನ ಇಂಗಿಸುವಂತಹ ಒಂದು ಈ ಕೆಲಸ ಏನಾದರೂ ನಾವು ಮಾಡ್ತಾ ಇದ್ದೀರಿ ಬೋರ್ವೆಲ್ ರೀಚಾರ್ಜ್ ಮಾಡೋದಕ್ಕೆ, ನೀರನ್ನ ಇಂಗಿಸುವಂತಹ ಒಂದು ಕೆಲಸ ಏನಾದರೂ ಮಾಡಿರಿ? ಅದೇನು ಮಾಡಿಲ್ಲ ಸರ್. ಅಂದ್ರೆ ಎಷ್ಟು ವರ್ಷದಿಂದ ಇದು ನಡೆದ ಬೋರ್ವೆಲ್? ಇವು ಮತ್ತೆ 15 ವರ್ಷ ಆಯ್ತು ಸರ್. ನಮ್ಮ ಫಾದರ್ ಮೊದಲ ಮಾಡ್ತೇವೆ ಸರ್, ಅವ್ರೆ 15 ವರ್ಷ ಆಯ್ತು ರೀ, ಈಗ ನಾವು ಮಾಡೋದು 5 ವರ್ಷ ಆಯ್ತು ರೀ. ಅಂದ್ರೆ ನೀರಿಂದ ನಿಮಗೇನು ಕಡಿಮೆ ಆಗಿಲ್ಲ ಅಂತ? ಇಲ್ಲ ಸರ್, ಕಡಿಮೆ ಆಗಿಲ್ಲ ಸರ್. ಈಗ ಸಸಿಗಳನ್ನ ನೀವು ಹೊರಗಡೆಯಿಂದ ತಂದು ಮಾಡ್ತಾ ಇದ್ದೀರಿ, ಮುಂದಿನ ದಿವಸಗಳಲ್ಲಿ ಸಸಿಗಳನ್ನ ನೀವೇ ಮಾಡಿ ಬೆಳೆದ್ರೆ ಬಹಳ ಚಲೋ ಅಲ್ಲ? ಅದ್ರ ಬಗ್ಗೆ ಏನಾದ್ರು ವಿಚಾರ ಮಾಡಿರಿ. ಹಾ ಸರ್, ಅದನ್ನ ವಿಚಾರ ಮಾಡಿ ಸರ್. ನಮ್ಮಲ್ಲಿ ಒಂದು ಪಾಲಿಯೋಸ್ ಮಾಡ್ಕೊಂಡ್ ಸರ್, ಎಲ್ಲಾ ತರ ಸಸಿಗಳು ಹಣೆ ಬೆಳಿಬೇಕಂತ ಮಾಡೀನಿ ಸರ್. ಈಗ ನೋಡ್ರಿ, ತೋಟಗಾರಿಕೆಗೆ ಸಾಕಷ್ಟು ಅವಕಾಶಗಳದಾವ, ಮತ್ತೆ ಇಲಾಖೆಯವರು ಕೂಡ ಸಾಕಷ್ಟು ಯೋಜನೆ ಒಳಗೆ ಸಹಾಯ ಸೌಲಭ್ಯ ಕೊಡ್ತಾ ಇದ್ದಾರೆ, ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅವುಗಳನ್ನ ನೀವು ಹೋಗಿ ಕೇಳಿದ್ದೀರಿ, ಇಲ್ಲ ಇಂಥ ಒಂದು ತೋಟಗಾರಿಕೆ ಬೆಳೆಗಳನ್ನ ನಾವು ಮಾಡ್ಬೇಕಂತೀವಿ, ನಮಗೆ ಸಹಾಯ ಮಾಡ್ರಿ ಅಂತ ಹೇಳಿ ನೀವು ಎಂದಾದ್ರೂ ಹೋಗಿ ಕೇಳಿರಿ ಇಲಾಖೆಗೆ? ಇನ್ನ ಕೇಳಿ ಸರ್, ಮಾಡ್ಬೇಕು ಈ ವರ್ಷ ಹೋಗಿ ಎಲ್ಲಾ ತರ ಮಾಡ್ಬೇಕು ಕೇಳ್ಬೇಕಂತೇಳಿ ಆಸೆ ಸರ್, ಮಾಡ್ಬೇಕ್ರಿ ಸರ್. ಏನ್ ಮಾಡ್ಬೇಕಂತ ಮಾಡಿರಿ ಮುಂದೆ? ಪಾಲಿಹೌಸ್ ಮಾಡೋದ್ ಸರ್, ಕುರಿ ಸಾಕಾಣಿಕೆ ಸಡ್ಗಿನ ಎಲ್ಲ ಮಾಡ್ತೀನಿ ಸರ್. ಪಾಲಿಹೌಸ್ ನೊಳಗೆ ಏನ್ ಬೆಳಿಬೇಕಂತ ಮಾಡಿರಿ? ಬೇಸಿಗೆ ಕಾಲದಲ್ಲಿ ಅದ್ರಾಗ ಟೊಮೊಟೊ ಯಕ್ಷಿಗಮ ಮಾಡ್ತೀನಿ ಸರ್. ಫುಲ್ ಟೈಮ್ದಾಗ ಅಗಿ ತರಬೇಕು ಸರ್, ಟೊಮೊಟೊ ಅಗಿ, ಬದನೆಗಿ, ಮಿಣ್ಸಿಗಿ ಇವೆಲ್ಲ ತರಬೇಕು ಸರ್. ಈಗ ಏನು ಕಾಯಿಪಲ್ಯ ನೀವು ಬೆಳೀತಾ ಇದ್ದೀರಲ್ಲ, ಕಾಯಿಪಲ್ಯ ಮುಂದಿಂದು ವಿಚಾರ ಇಟ್ಕೊಂಡು ಈಗ ನಾಳೆ ಇದಕ್ಕೆ ರೇಟ್ ಹೆಂಗ್ ಬರಬಹುದು, ಅಥವಾ ಈಗ ಬದನೆಕಾಯಿಗೆ ಯಾವ ರೇಟ್ ಬರಬಹುದು, ಹೀರಿಕಾಯಿಗೆ ಯಾವ ರೇಟ್ ಬರಬಹುದು, ಇಂಥ ಏನಾರೇ ಅಧ್ಯಯನ ಮಾಡಿ ನೀವು ಆ ಟೈಮಿಗೆ ಹೊಂದಾಣಿಕೆ ಮಾಡಿಕೊಂಡು ಬೆಳೆಯುವಂತಹದ್ದು ಏನಾದರೂ ಮಾಡಬೇಕು ಅಂತ ವಿಚಾರ ಅದನ್ನ ನಿಮಗೆ? ಹಂಗೇನಿಲ್ಲ ಸರ್, ಹಂಗ ಬೆಳಿತೀವಿ ಸರ್, ಅದು ಹಿಂಗಾರೆ ರೇಟ್ ಒಮ್ಮೆ ಸಿಗುತ್ತೋ ಸಿಗಲ್ಲ ಸರ್, ಅದು ಹಂಗ ಬೆಳಿತೀವಿ ಸರ್. ಮಾರ್ಕೆಟ್ನೊಳಗೆ ನೀವು ಅಲ್ಲದೆ ಸಾಕಷ್ಟು ಸ್ಪರ್ಧೆ ಅದ ಅಂತೀರಿ, ಈಗ ನಿಮ್ಮಂಗೆ ಸಾಕಷ್ಟು ಬೆಳೆಗಾರರು ಇಲ್ಲಿ ಏರಿಯಾದೊಳಗೆ ಅದಾರ ಅಂತೀರಿ? ನಮ್ಮಷ್ಟೇ, ಇನ್ನೂ ಸರ್ ಯಾರು ಬಂದಿಲ್ಲ ಸರ್, ನಾವೇ ಸರ್ ಈಗ ಕಡಿಮೆ ಪ್ರಮಾಣ ಅದಾರೆ ಸರ್. ಅಂದ್ರೆ ಅಷ್ಟು ನಿಮಗೆ ಸ್ಪರ್ಧೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಿ? ಹಾ ಸರ್. ಇನ್ನು ಮುಂದಿನ ದಿವಸಗಳಲ್ಲಿ ಹೆಚ್ಚಾಗ್ಬೋದು, ಇಲ್ಲ ನಾವು ಇದನ್ನ ಯಾಕೆ ತರಕಾರಿ ಮಾಡಬಹುದು, ನೀರಿನ ವ್ಯವಸ್ಥೆ ಇದ್ದಾಗ ಯಾಕೆ ಮಾಡಬಾರ್ದು ಅನ್ನುವಂಥ ಅವರು ಇದ್ದೇ ಇರ್ತಾರೆ? ಹಾ ಅದಾರೆ ಸರ್, ಅವ್ರು ಮಾಡ್ತಾರೆ ಸರ್. ಒಳ್ಳೆಯದು. ಶಂಕರ್ ಉಳ್ಳಾಗಡ್ಡಿ ಅವರೇ, ತಾವು ಏನು ಯಾವ ರೀತಿ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ದೀರಿ, ವಿಶೇಷವಾಗಿ ಕಾಯಿಪಲ್ಯಗಳು, ಕಾಯಿಪಲ್ಯಗಳು ಅಂತಂದರೆ ಅದು ಬೆಳೆಯೋದ್ರಿಂದ ನಿರಂತರವಾಗಿ ದುಡ್ಡು ಬರ್ತಾ ಇರ್ತದೆ. ಒಂದು ವಾರಕ್ಕಾದರೂ ನೀವು ಒಂದೊಂದು ಸಲ ನೀವು ಮಾರ್ಕೆಟಿಗೆ ಹೋಗಿ ಬರ್ತಿರಲ್ಲ, ಒಂದು ವಾರಕ್ಕೆ ನಿಮಗೆ ದುಡ್ಡು ಬರ್ತಿರ್ತದೆ, ನೀವೇನು ಹಾಕಿದ್ದು ದುಡ್ಡು ನಿಮಗೆ ಬರ್ತದಲ್ಲ? ಹಾ ಸರ್, ವಾರ ಸರ್, ಡೈಲಿ ಸರ್, ಹೆಚ್ಚು ಕಡಿಮೆ ಡೈಲಿ ಸರ್. ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ನಂಬರ್ ಕೊಡ್ತೀರಿ? 8310527642 ರೀ. ಆತ್ಮೀಯರೆ, ಈಗ ಶಂಕರ್ ಉಳ್ಳಾಗಡ್ಡಿ ಅವರು ಹೇಳಿದಂಥ ಮೊಬೈಲ್ ನಂಬರನ್ನು ನಾನು ಇನ್ನೊಂದು ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8310527642 ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ಶಂಕರ್ ಉಳ್ಳಾಗಡ್ಡಿ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಾವು ಸಂವಾದ ಮಾಡಿ ಯಾವ ರೀತಿ ತಾವು ತೋಟಗಾರಿಕೆಯನ್ನು ಮಾಡ್ತಾ ಇದ್ದೀರಿ, ವಿಶೇಷವಾಗಿ ಕಾಯಿಪಲ್ಯಗಳನ್ನು ಬೆಳೀತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಅನುಭವಗಳನ್ನು ತಿಳಿಸಿಕೊಟ್ರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್ ತಮಗೆಲ್ಲರಿಗೂ. ಇದುವರೆಗೆ ತರಕಾರಿ ಬೇಸಾಯದ ಅನುಭವ ಕುರಿತು ಬಸವನ ಬಾಗೇವಾಡಿ ತಾಲೂಕು ಜೈನಾಪುರ ಗ್ರಾಮದ ಶಂಕರ್ ಯಮನಪ್ಪ ಉಳ್ಳಾಗಡ್ಡಿ ಅವರೊಂದಿಗೆ ಮಾತುಕತೆಯನ್ನ ಕೇಳಿದಿರಿ. ಇವರನ್ನ ಮಾತನಾಡಿಸಿದವರು ಡಾ ಸೋಮಶೇಖರ್ ಎಸ್ ರುಳಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹನುಮಂತ ಮಹಾರಾಜ್ ಭಜನಾ ಮಂಡಳಿಯಿಂದ ಭಜನೆ ಪದಗಳು. ಒತ್ತ ಮಣ್ಣಿನ ಕೊಡ